ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ನೇಂದ್ರ ಬಾಳೆಯ ಸಾಗುವಳಿ ಕುರಿತು ನಂಜರಾಯಪಟ್ಟಣದ ಕೆವಿ ಪ್ರೇಮಾನಂದ ಅವರೊಡನೆ ಸಂದರ್ಶನ. ಪ್ರಿಯ ಶ್ರೋತೃಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ನೇಂದ್ರಬಾಳೆ ಕೃಷಿಯ ಬಗ್ಗೆ ಕೆವಿ ಪ್ರೇಮಾನಂದ್ ಅವರೊಡನೆ ನಡೆಸಿದ ಮಾತುಕತೆಯ ಮುಂದಿನ ಭಾಗವನ್ನು ಕೇಳುವಿರಿ. ಕೇಳಿಗರಿ, ನಮ್ಮ ಜೊತೆಗೆ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನೇಂದ್ರಬಾಳೆ ಕೃಷಿಯಲ್ಲಿ ಅವರು ಹೇಗೆ ತಮ್ಮನ್ನು ತೊಡಸ್ಕೊಂಡಿದ್ದಾರೆ ಅನ್ನೋದನ್ನ ವಿವರಿಸಿದ್ದಾರೆ. ನಂಜರಾಯಪಟ್ಟಣದ ಕೆವಿ ಪ್ರೇಮಾನಂದ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಪ್ರೇಮಾನಂದ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ, ಮತ್ತೆ ಬಾಳೆ ಚೆನ್ನಾಗಿ ಬರಬೇಕಾದ್ರೆ ಏನ್ ಕೆಲಸ ಮಾಡ್ಬೇಕು? ಬಾಳೆ ಚೆನ್ನಾಗಿ ಬರಬೇಕಾದ್ರೆ ಶುಂಠಿ ಬೆಳೆಗೆ ನಾವು ಸ್ಥಳದ ಆಯ್ಕೆ ಮಾಡುವ ರೀತಿಯಲ್ಲಿ ಬಾಳೆ ಬೆಳೆಯೂ ಕೂಡ ಬಾಳೆ ಕಂದು ಆಯ್ಕೆ ಮಾಡುವಂತದ್ದು ಅತಿ ಮುಖ್ಯ. ಮತ್ತೆ ಬಾಳೆ ಬೆಳೆಯುವಂತ ಪ್ರದೇಶದ ಆಯ್ಕೆ ಮಾಡುವಂತದ್ದು ಇನ್ನೂ ಮುಖ್ಯ. ಎರಡು ಬಹಳ ಅತಿ ಮುಖ್ಯವಾದಂತಹ ಸಂಗತಿಗಳು. ಅದಾದ ನಂತರ ನಾವು ಬೆಳೆ ಬೆಳೀಲಿಕ್ಕೆ ಹೊರಡಬೇಕು. ಒಂದನೇದು ಒಳ್ಳೆಯ ತೋಟದಿಂದ ಅತ್ಯುತ್ತಮ ಕಂದುಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಯ್ತದೆ. ಈ ಬಾಳೆಯಲ್ಲಿ ಸಿಕ್ಕಾಪಟ್ಟೆ ಬೇರೆ ಬೇರೆ ತರದ ರೋಗಗಳಿದೆ. ರೋಗ ಪೀಡಿತ ತೋಟಗಳಿಂದ ಕಂದನ ಆಯ್ಕೆಯನ್ನ ಮಾಡಲಿಕ್ಕೆ ಹೊರಡಬಾರದು. ಏನು ರೋಗ ಪೀಡಿತ ಗಿಡಗಳಿದೆ ಅದನ್ನ ಕಂದು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಅದನ್ನ ಮತ್ತೆ ಪುನಃ ಯಾವ ರೀತಿಯಲ್ಲಿ ಅದನ್ನ ಮದ್ದು ಎಲ್ಲ ಹಾಕಿ ಮುಳುಗಿಸಿ ಯಾವ ರೀತಿಯಲ್ಲಿ ನಾವು ಅದನ್ನ ನಾಟಿ ಮಾಡಿದ್ರು ಕೂಡ ಅದೇ ರೋಗ ಮತ್ತೆ ಪುನಃ ನಾವು ಬೆಳೆದಂತ ಬೆಳೆಗಳಲ್ಲೂ ಕಾಣಿಸಿಕೊಳ್ತವೆ. ಆ ಕಾರಣದಿಂದ ಏನು ಹೇಳಿದ್ರೆ ಅಂತ ರೋಗ ಬಾಧೆ ಇಲ್ಲದಂತ ಪ್ರದೇಶಗಳಿಂದ ಅಂದ್ರೆ ಅಂತ ತೋಟಗಳಿಂದ ಕಂದು ಆಯ್ಕೆ ಮಾಡ್ಕೊಳ್ಬೇಕು ಮೊದಲನೇದು. ಎರಡನೇದು ನಮ್ಮ ಕೊಡಗು ಜಿಲ್ಲೆಯಾದ್ಯಂತ ಸ್ಥಳದ ಆಯ್ಕೆ ಬಹಳಷ್ಟು ಆಲೋಚನೆ ಮಾಡಿ ಆಯ್ಕೆ ಮಾಡ್ಕೊಳ್ಬೇಕಾಯ್ತದೆ. ಬೇಕಾದಷ್ಟು ಕಡೆಗಳಲ್ಲಿ ಆನೆಗಳ ಹಾವಳಿ ಮತ್ತೆ ಹೊಸ ಮಳೆ ಬರುವಂತ ಸಂದರ್ಭದಲ್ಲಿ ಗಾಳಿಯ ಒಂದು ಹೊಡೆತ ಇದನ್ನ ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕಾಯ್ತದೆ. ಆನೆಗಳ ಹಾವಳಿ ಇರುವಂತಹ ಪ್ರದೇಶದಲ್ಲಿ ಇದನ್ನ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಎಲ್ಲ ಅಂತ ಹೇಳಿದ್ರೆ ಆನೆದು ದೊಡ್ಡ ಒಂದು ಉಪಟಳ ಇರಲಿಲ್ಲ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಆನೆಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ, ಕಾಡು ಕಡಿಮೆ ಆಗಿದೆ. ಆನೆಗಳು ಆಹಾರವನ್ನು ಹುಡುಕುತ್ತಾ ಬೇರೆ ಬೇರೆ ಕಡೆಗಳಿಗೆ ತಿರುಗಾಡ್ತಾ ಇರ್ತವೆ. ಹಿಂಡು ಹಿಂಡು ಆನೆಗಳು ಬಂದ್ರೆ ಎಕರೆ ಗಟ್ಟಲೆ ಬಾಳೆ ನಾಶ ಆಗ್ತದೆ. ಅದನ್ನ ಮುಖ್ಯವಾಗಿ ನಾವು ಗಣನೆಗೆ ತೆಗೆದುಕೊಳ್ಬೇಕಾಯ್ತದೆ. ಅಂತ ಪ್ರದೇಶದಲ್ಲಿ ಮಾತ್ರ ಸ್ಥಳದ ಆಯ್ಕೆ ಮಾಡಿಕೊಂಡು ಈ ಬಾಳೆ ಬೆಳೆಯನ್ನ ಬೆಳಿಬೇಕಾಯ್ತದೆ. ಮತ್ತೆ ಶೀತದ ಜಾಗನೂ ಬಾಳೆಗೆ ಅಲ್ಲ ಅಲ್ವಾ? ಶೀತದ ಜಾಗನೂ ಅಲ್ಲ. ಈ ಶುಂಠಿ ಹೇಗೆ ಬೆಳಿತೀವಿ ಅದೇ ರೀತಿಯಲ್ಲಿ ಬಾಳೆ ಕೂಡ. ನೀರು ಬೇಕು ಅದಕ್ಕೆ, ಆದ್ರೆ ಯಾವುದೇ ಕಾರಣಕ್ಕೂ ನೀರು ನಿಲ್ಲಬಾರದು. ಅತ್ಯಂತ ಸೂಕ್ಷ್ಮವಾದಂತ ದಪ್ಪ ಬೇರು ಹೊಂದಿರ್ತದೆ ಅದು ಬಾಳೆ. ಹೌದು, ಸಣ್ಣ ತುಂತುರು ಬೇರುಗಳು ಇರ್ತವೆ. ಆ ಬೇರಿಗೆಲ್ಲ ಒಂದು ಶೀತ ಇರಬೇಕಷ್ಟೇ ಹೊರತು ಯಾವುದೇ ಕಾರಣಕ್ಕೂ ನೀರು ನಿಲ್ಲಬಾರದು. ನೀರು ನಿಂತರೆ ಬೇರು ಕೊಳಿಲಿಕ್ಕೆ ಆರಂಭ ಆಗ್ತದೆ, ಎಲೆಗಳೆಲ್ಲ ಅರಿಶಿನ ಬಣ್ಣಕ್ಕೆ ತಿರುಗಿ ಆ ಬಾಳೆಗೆ ಸಂಪೂರ್ಣ ನಾಶ ಆಗ್ತದೆ. ಹೌದು, ನೀರು ನಿಲ್ಲದಂತ ಪ್ರದೇಶ ಆಗಿರ್ಬೇಕು. ಗಾಳಿಯ ಹೊಡೆತಗಳು ಸಿಕ್ಕಾಪಟ್ಟೆ ಇರಬಾರದು. ಯಾವಾಗ ಗಾಳಿ ಬೀಸ್ತದೆ ಏನಾಯ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮುಖ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ ಕಟಾವಿಗೆಲ್ಲ ಬರುವಂತ ಸಂದರ್ಭದಲ್ಲಿ, ಹೊಸ ಮಳೆ ಬರುವ ಸಂದರ್ಭದಲ್ಲಿ, ಭಯಂಕರವಾದಂತ ಗಾಳಿ ಬೀಸುವಂತ ಸಂದರ್ಭ ಇರ್ತದೆ. ಅಂತಹ ಸಂದರ್ಭದಲ್ಲಿ ಒಂದು ಪ್ರದೇಶ ಇಡೀ ಸಂಪೂರ್ಣವಾಗಿ ನಾಶ ಆಗಲಿಕ್ಕೂ ಕೂಡ ಸಾಧ್ಯತೆಗಳಿದೆ. ಅದನ್ನೆಲ್ಲ ಗಣನೆಗೆ ತೆಗೆದುಕೊಳ್ಬೇಕಾಯ್ತದೆ. ಹೊಸ ಮಳೆಗೆ ಆಲಿಕಲ್ಲು, ಆ ಸಂದರ್ಭದಲ್ಲಿ ಕಟಾವಿಗೆ ಬರುವಂತ ಬಾಳೆ ದೊಡ್ಡ ದೊಡ್ಡ ಆಲಿಕಲ್ಲು ಬಿದ್ರು ಕೂಡ ಆ ಗೊನೆ ಮಾರ್ಕೆಟ್ಗೆ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತ ಗೊನೆಗಳು ಕೂಡ ಆಗ್ಬಿಡ್ತದೆ. ಎಲ್ಲ ಇದೆ. ಏನು ಕೃಷಿಯಲ್ಲಿ ಈ ತರ ತಕರಾರುಗಳು ಬೇಕಾದಷ್ಟು ಇದೆ. ಹೌದು, ಅದೃಷ್ಟವೂ ಕೂಡ ನಮ್ಮ ಮುಂದೆ ಇರಬೇಕು. ನಮ್ಮ ಒಂದು ಪರಿಶ್ರಮ ಅದಕ್ಕಿಂತಲೂ ಇರಬೇಕು. ಒಳ್ಳೆ ಮಾತು. ಈ ಎಲ್ಲವೂ ಸಮ್ಮಿಲನ ಆಗಿದ್ದಾಗ ಮತ್ತೆ ನಾವು ಕೃಷಿಯ ಬಗ್ಗೆ ತೋರಿಸ್ತಾ ಇರ್ತಕ್ಕಂತ ನಮ್ಮ ಪರ್ಸನಲ್ ಇಂಟೆನ್ಷನ್ ಯಾವ ರೀತಿಯಲ್ಲಿ ನಾವು ಅದನ್ನ ತೊಡಗಿಸಿಕೊಳ್ತೀವಿ, ಇದರಲ್ಲೂ ಕೂಡ ಕೃಷಿಯಲ್ಲಿ ನಾವು ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ ಇದೆ. ಹೌದು. ಇನ್ನು ಮುಖ್ಯವಾಗಿ ಏನ್ ಹೇಳಿದ್ರೆ, ಒಂದನೇದು ಮಾರ್ಕೆಟಿಂಗ್, ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ಇರುವಂತದ್ದು ಕೂಡ ಬಹಳಷ್ಟು ನೇಂದ್ರ ಬಾಳೆ ಬೆಳೆದಂತ ಕೃಷಿಕರಿಗೆ ಗೊತ್ತಾಗೋದಿಲ್ಲ. ಇದನ್ನ ಬೆಳೆಯುವಂತದ್ದು ದೊಡ್ಡ ವಿಷಯ ಅಲ್ಲ, ಇದನ್ನ ವಿಲೇವಾರಿ ಮಾಡುವಂತದ್ದು ದೊಡ್ಡ ವಿಷಯ. ಯಾಕೆಂದ್ರೆ ಒಂದೇ ಬಾರಿಗೆ ಇದು ಕಟಾವಿಗೆ ಬರೋದಿಲ್ಲ, ಹಂತ ಹಂತವಾಗಿ ಕಟಾವಿಗೆ ಬರ್ತದೆ. ಆವಾಗ ಎಲ್ಲಿಗೆ ಇದನ್ನ ವಿಲೇವಾರಿ ಮಾಡಬೇಕು ಅಂತ ಒಂದು ಅದು ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕಾಯ್ತದೆ. ನೀವೆಲ್ಲ ಹೇಗೆ ಒಳ್ಳೆ ಬೆಲೆಯನ್ನ ಪಡೆದುಕೊಂಡಿದ್ದೀರಿ? ನಾನು ಇತ್ತೀಚಿನ ದಿನಗಳಲ್ಲಿ ಒಂದು 2-3 ವರ್ಷಗಳಿಂದ ಕೊರೋನಾ ಮತ್ತು ಈ ಒಮಿಕ್ರಾನ್ ಇಂತ ಈ ಹಾವಳಿಯಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಒಳ್ಳೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಕೇರಳ ರಾಜ್ಯನೇ. ಕೇರಳದಿಂದ ಯಥೇಚ್ಛವಾಗಿ ಗಾಡಿಗಳು ಬರ್ತವೆ ಮತ್ತೆ ಇದನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಅವರಿಗೆ ಇಲ್ಲಿಗೆ ಬರ್ಲಿಕ್ಕೂ ಸಾಧ್ಯ ಇಲ್ಲ ಮತ್ತೆ ಇನ್ನು ತೆಗೆದುಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಈ ತರದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ, 3 ವರ್ಷಗಳಿಂದ ಆಗಿದೆ. ಈಗ ನಾನು 6 ಎಕರೆ ಬಾಳೆ ಬೆಳೆದಿದ್ದೀನಿ. ಅದನ್ನ ಈ ಚಿಪ್ಸ್ ಮಾಡುವಂತವ್ರಿಗೆ ಅಂದೇಳಿ 2 ಬಾರಿ ಬಾಂಬೆಗೆ ಕಳಿಸಿದೀನಿ. ಮತ್ತೆ ಈಗ ಎಲ್ಲ ಈ ಸುಳ್ಯ, ಪುತ್ತೂರು, ಮಂಗಳೂರು, ಕಾಸರಗೋಡು ಈ ಭಾಗಗಳಿಗೆ ಅಂದ್ರೆ ಈ ಮಡಿಕೇರಿ ಮಾರ್ಗವಾಗಿ ಹೋಗ್ತಾ ಇದೆ. ಕೇರಳಕ್ಕೂ ಕೂಡ ಹೋದ್ರೆ ನಮಗೆ ಏನಾಯ್ತು ಅಂತ ಹೇಳಿದ್ರೆ, ಒಂದು ಕಾಂಪಿಟೇಟಿವ್ ಮಾರ್ಕೆಟ್ ಸಿಗುತ್ತೆ. ಹೌದು, ನಿಜ. ಬಾಳೆಗೆ ಸಗಣಿ ಗೊಬ್ಬರ, ರಾಸಾಯನಿಕ ಗೊಬ್ಬರ ಎಷ್ಟೆಷ್ಟು ಕೊಡ್ತೀರಿ, ಏನೇನ್ ಕೊಡ್ತೀರಿ? ಬಾಳೆಗೆ ಸಗಣಿ ಗೊಬ್ಬರವನ್ನ ಯಥೇಚ್ಛವಾಗಿ ಉಪಯೋಗಿಸೋದಿಲ್ಲ, ಯಾಕಂದ್ರೆ ಬಾಳೆಗೆ ಆ ಸಗಣಿ ಗೊಬ್ಬರವನ್ನ ಹಾಕಿದ್ರೆ ಅದರ ಕಂದು ಅಲ್ಲಿ ಈ ಹುಳದ ಅವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. ಅದರಿಂದ ಒಣ ಸಗಣಿಯ ಹುಡಿಯನ್ನ ಬೇಕಾದ್ರೆ ದೂರದಲ್ಲಿ ಬಾಳೆ ಗಿಡ ಬಂದ ನಂತರ ಹಾಗೆ ಚೆಲ್ಲಾಡಬಹುದು. ಇನ್ನು ಬಾಳೆ ಬೆಳೆ ಅಂತ ಹೇಳಿದ್ರೆ 1 ಅಡಿ ಗುಂಡಿ ತೆಗೆದ್ರೆ ಸಾಕು, ಇದಕ್ಕೆ 1 ಅಡಿಯ ಸುತ್ತಳತೆ ಒಂದು ಗುಂಡಿಯನ್ನು ತೆಗೆದುಕೊಂಡು ನೆಡುವಂತ ಕಾರ್ಯಕ್ರಮ. ಬಾಳೆ ತಂದು ನೆಡುವಾಗ 1-10 ಗ್ರಾಂ ತಿಮಿಟ್ ಹಾಕಬೇಕು ಈ ಕ್ರಿಮಿಗಳ ಹಾವಳಿಗೆ ತಡೆಗಟ್ಟಲಿಕ್ಕೆ. ಅದಾದ ನಂತರ DAP ಅನ್ನ ಹಾಕಿಬಿಟ್ಟು ಮುಚ್ಚಿದ ನಂತರ ನೀರು ಕೊಟ್ಟ ಮೇಲೆ ಸುಮಾರು 1-30 ದಿನಗಳ ಒಳಗಡೆ ಇದು ಮೊಳಕೆ ಬರಲಿಕ್ಕೆ ಶುರು ಆಗ್ತದೆ. ಅಲ್ಲಿಂದ ನಂತರ ಇದು ಹಂತ ಹಂತವಾಗಿ ಒಂದೊಂದು ಟ್ರೀಟ್ಮೆಂಟ್ ಇದಕ್ಕೆ ಮಾಡ್ತಾ ಹೋಗ್ತೀವಿ. ತಿಂಗಳ ರಾಸಾಯನಿಕ ಗೊಬ್ಬರ ಕೊಟ್ಕೊಂಡು ಹೋಗ್ತೀರಾ ಅಥವಾ 2 ತಿಂಗಳಿಗೊಂದ್ಸಾರಿ ಕೊಡ್ತೀರಾ, ಹೇಗೆ? ಇಲ್ಲ, ತಿಂಗಳು ಕೊಡಬೇಕಾಯ್ತದೆ. ಸುಮಾರು ಕೊನೆ ಬರುವಾಗ 6-7 ತಿಂಗಳಾದ್ರು 1 ತಿಂಗಳು 40 ದಿನ ಈ ಒಂದು ಕಂಡೀಷನ್ ಅಲ್ಲಿ ಕೊಡ್ತಾ ಹೋದಾಗ ಒಂದು 5-6 ಬಾರಿ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕಾಯ್ತದೆ. ಕೋಳಿ ಗೊಬ್ಬರ ಮಿಶ್ರಣ ಮಾಡಿ ಕೋಳಿ ಗೊಬ್ಬರವನ್ನು ಕೂಡ ಕೊಡಬಹುದು. ಕೋಳಿ ಗೊಬ್ಬರನು ಚೆನ್ನಾಗಿ ಕೆಲಸ ಮಾಡುತ್ತಾ? ಹೌದೌದು, ಅಂದ್ರೆ ಅದು ಒಳ್ಳೆ ನೀರಿನ ವ್ಯವಸ್ಥೆ ಚೆನ್ನಾಗಿರಬೇಕು. ಬೇಸಿಗೆ ಸಮಯದಲ್ಲೆಲ್ಲ ಹಾಕ್ಲಿಕ್ಕೆ ಬರೋದಿಲ್ಲ, ಅತ್ಯಂತ ಉಷ್ಣತೆ ಇರುತ್ತೆ. ಅದು ಟ್ರ್ಯಾಕ್ಟರ್ ನಲ್ಲಿ ಉಳುಮೆ ಮಾಡುವಂತ ಸಂದರ್ಭದಲ್ಲಿ ಕೋಳಿ ಗೊಬ್ಬರವನ್ನ ಎರಚಿ ಇಲ್ಲ ಸಗಣಿ ಗೊಬ್ಬರದ ಹುಡಿಯನ್ನ ಎರಚಿ ಉಳುಮೆ ಮಾಡಿಬಿಟ್ಟು ನಾಟಿ ಮಾಡಿದ್ರೆ ಬಹಳ ಅತ್ಯುತ್ತಮ. ಸರಿನೇ. ಬೇವಿನ ಹಿಂಡಿಯನ್ನ ಕೊಡ್ತೀರಾ? ಇಲ್ಲ, ಬೇವಿನ ಹಿಂಡಿಯನ್ನ ಕೊಡುವಂತ ಪ್ರಮೇಯ ಬರೋದಿಲ್ಲ, ಕೊಡೋರು ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನು ಹೇಳಿದ್ರೆ, ಕೆಲವಾರು ಪ್ರದೇಶಗಳಲ್ಲಿ ಕೆಲವಾರು ಈ ಬಾಳಿಗೆ ಬೇಕಾದಂತ ಕಂಟೆಂಟ್ಸ್ ಇರಕ್ಕಿಲ್ಲ. ನಾವೀಗ ಕಂಪನಿ ಗೊಬ್ಬರಗಳ ಮುಖಾಂತರ NPK ಸಾರಜನಕ, ರಂಜಕ, ಪೊಟಾಷ್ ಇದು ಮಾತ್ರ ಸಾಲದು ಬಾಳೆಗಳಿಗೆ. ಬಾಳೆಗೆ ಮಣ್ಣಿನಲ್ಲಿ ಈ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಜಿಂಕ್, ಬೋರಾನ್ ಈ ತರ ಎಲ್ಲವೂ ಕೂಡ ಬೇಕಾಗುತ್ತೆ. ಇವನ್ನೆಲ್ಲ ಸೆಪರೇಟ್ ಆಗಿ ತೆಗೆದು ನಾವು ಗೊಬ್ಬರದೊಂದಿಗೆ ಮಿಕ್ಸ್ ಮಾಡಿ ಕೊಡಬೇಕಾಗ್ತದೆ. ಒಂದು 2 ಬಾರಿ ಈ ಕಂಪನಿ ಗೊಬ್ಬರದ ಜೊತೆಗೆ ಅಂದ್ರೆ NPK ಜೊತೆಗೆ ಇವೆಲ್ಲವನ್ನು ಕೂಡ 1 ಎಕರೆಗೆ ಇಂತಿಷ್ಟು ಅಂತ ಹೇಳಿ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಬೋರಾನ್, ಜಿಂಕ್, ಐರನ್ ಇದು ಎಲ್ಲವನ್ನ ಕೊಟ್ರೆ ಅತ್ಯಂತ ಸುಂದರವಾದಂತ ಗೊನೆಯನ್ನ ಪಡ್ಕೊಳ್ಬಹುದು. ನೋಡಿ, ಇದಕ್ಕೆಲ್ಲ ನೀವು ಯಾರನ್ನ ಸಂಪರ್ಕ ಮಾಡಿ ಸಲಹೆ ತೆಗೆದುಕೊಳ್ತೀರಿ ಅಥವಾ ಹೇಗೆ ಈ ವಿಚಾರಗಳು ನಿಮ್ಗೆ ಹೊಳಿತವೆ? ಬೆಳೆ ಬೆಳೆಯುವಂತ ಬೇಕಾದಷ್ಟು ಪುಸ್ತಕಗಳೇ ಇದೆ, ಎಲ್ಲ ಮಾರ್ಗದರ್ಶಿ ಪುಸ್ತಕಗಳಿದೆ. ಯೂಟ್ಯೂಬ್ ನಲ್ಲೆಲ್ಲ ಎಲ್ಲಾ ರೀತಿಯ ಒಂದು ಮಾಹಿತಿ ಬರ್ತದೆ. ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿಬಿಟ್ಟು ಮಾಹಿತಿಗಳು ಇರ್ತವೆ. ಒಳ್ಳೆ ವಿಚಾರ. ಮತ್ತೆ ನಾನು ಅಂತೂ ಕೇರಳ ಸಂದರ್ಶನ ಮಾಡ್ತಾ ಇರ್ತೀನಿ. ತಮಿಳ್ನಾಡಲ್ಲಿ ಬೆಳೆಗಾರನ ಮತ್ತು ಬೆಳೆಯುವಂತ ಪ್ರದೇಶಗಳನ್ನ ಮತ್ತೆ ಯಾವ ರೀತಿ ಬೆಳೀತಾರೆ ಅಂತಿರುವಂತದನ್ನ ಎಲ್ಲ ನೋಡ್ತಾ ಇರ್ತೀನಿ. ಮಧ್ಯ ಮಧ್ಯ ಹೋಗ್ತಾ ಇರ್ತೀನಿ. ತಮಿಳ್ನಾಡಿನಲ್ಲೂ ಕೂಡ ನಾನು ಬಾಳೆಕಂದನ್ನ ಲೋಡ್ ಗಟ್ಟಲೆ ಎಲ್ಲ ತರಿಸಿ ಮಾಡಿದ್ದು ಕೂಡ ಇದೆ. ಈ ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವ ರೀತಿ ಎಲ್ಲ ಬೆಳೀತಾರೆ ಮತ್ತೆ ಏನೆಲ್ಲ ಅದಕ್ಕೆ ಅವರು ಒಳ್ಳೆ ಒಂದು ಬೆಳೆದಂತ ತೋಟವನ್ನ ನೋಡಿದಾಗ ನಾವು ಅದರ ಓನರ್ನ ಕಂಡು ಮಾತಾಡಿ ಯಾವ ರೀತಿ ಎಲ್ಲ ಬೆಳೆದ್ರಿ ಹೇಗೆ ಅಂತ ಹೇಳಿಬಿಟ್ಟೆಲ್ಲ ಮಾತಾಡಿದಾಗ ಒಂದು ವಿಚಾರ ನಮಗೆ ತಿಳಿಯುತ್ತದೆ. ಆ ಮುಖಾಂತರ ಅದೇ ರೀತಿಯಲ್ಲಿ ಬೆಳೆಯುವ ಯಶಸ್ಸಿನ ಹಾದಿಯನ್ನ ತುಳಿಬಹುದು ಅಂತ ಹೇಳುವಂತ ದೃಷ್ಟಿಯನ್ನು ಇಟ್ಕೊಂಡು ಒಂದೊಂದು ವರ್ಷನು ಒಂದೊಂದು ಬದಲಾವಣೆಯನ್ನು ಮಾಡ್ತಾ ಬೆಳೆಯುವಂತ ಕಾರ್ಯಕ್ರಮ ಇಟ್ಕೊಡಿ. ಹೌದು, ನೀವು ಕಂದುಗಳನ್ನ ತಮಿಳುನಾಡು ಕೇರಳದಿಂದ ತರುವಾಗ ಬೇರೆಯವರಿಗೂ ಕೊಡ್ತೀರಾ ಅಥವಾ ಬರೀ ನಿಮಗಾಗಿ ತಂದು ಹಾಕೊಳ್ತೀರಾ? ಇತ್ತೀಚಿನ ದಿನಗಳಲ್ಲಿ ಏನ್ ಹೇಳಿದ್ರೆ, ನಾನು ವರ್ಷಂ ಪ್ರತಿ ಇದನ್ನ ಬೆಳೀತಾ ಇರೋದ್ರಿಂದ ನನ್ನದೇ ಆದಂತ ಕಂದು ನನ್ನ ಹತ್ರ ಆಲ್ರೆಡಿ ಇರ್ತದೆ. ಯಾವ್ದು ಒಳ್ಳೆ ಕಂದು, ಯಾವ್ದನ್ನ ಉಪಯೋಗಿಸಬಾರದು, ಯಾವ್ದನ್ನ ಉಪಯೋಗಿಸಬಹುದು ಅಂತ ಹೇಳುವಂತ ನಮಗೆ ಗೊತ್ತಿರ್ತದೆ. ಇವಾಗ ಆಲ್ರೆಡಿ ನನ್ನ ಹತ್ರ ಇರುವಂತ ಕಂದು ಒಂದು 7-8 ವರ್ಷದಿಂದ ಹಿಂದೆ ಬೆಂಗಳೂರಿನಿಂದ ಒಂದು ಅಂಗಾಂಶ ಕೃಷಿ ಅಂತ ಹೇಳ್ತಾರಲ್ಲ, ಕಲ್ಚರ್, ಹೌದು, ಅದರಿಂದ ಉತ್ಪಾದನೆಯಾದಂತ ಕಂದುಗಳು ಬಹಳ ಚೆನ್ನಾಗಿದೆ ಅದರ ಬ್ರೀಡ್. ಸರಿನೇ, ಅದನ್ನೇ ನಾನು ಕಂಟಿನ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಹಳಷ್ಟು ಜನ ನನ್ನಿಂದ ಕಂದು ತಗೊಂಡೋಗಿ ಉತ್ತಮ ಕೃಷಿಯನ್ನ ಮಾಡಿದ್ದಾರೆ. ಸರಿನೇ ಸರಿನೇ, ನಾನು 7-8 ವರ್ಷಗಳಿಂದ ಅದೇ ಕಂದು ನನ್ನ ಬಳಿಯೇ ಅದೊಂದು ರೊಟೇಷನ್ ಆಗಿ ಬರ್ತಾ ಇದೆ. ಸರಿನೇ ಸರಿನೇ, ಗುತ್ತಿಗೆಗೆ ತೆಗೆದುಕೊಳ್ತಿರಲ್ಲ ಜಮೀನನ್ನ ನೇಂದ್ರಬಾಳೆ ಬೆಳೆಯುವಾಗ, ಏನು ವರ್ಷಕ್ಕೆ ಅಥವಾ 2 ವರ್ಷಕ್ಕೆ 3 ವರ್ಷಕ್ಕೆ ಅವಧಿಗೆ ತಗೊಳ್ತೀರಾ ಅಥವಾ ಹೇಗೆ ಕರಾರು ಮಾಡ್ಕೊಂತೀರಿ, ಒಪ್ಪಂದ ಮಾಡ್ಕೊಂತೀರಿ? ಅಟ್ ಲೀಸ್ಟ್ ನಮಗೆ ಒಂದು 2 ವರ್ಷಕ್ಕಾದ್ರೂ ಸಿಗಬೇಕು ಈ ಬಾಳೆ ಬೆಳೆ ಬೆಳಿಬೇಕಾದ್ರೆ. ಒಂದು ಬಾಳೆಯನ್ನ ನೆಟ್ಟು ಬೆಳೆದಾಗ ಮತ್ತೆ ಪುನಃ ಸಾಧ್ಯ ಆದ್ರೆ ಒಂದು ಕೂಳೆ ಬೆಳೆಯನ್ನ ಬೆಳಿಬಹುದು ಅದರಲ್ಲಿ. ಕಂದು ಮತ್ತೆ ಬೆಳೆದಂತ ಬಾಳೆಗೆ ಯಾವುದೇ ತರಹದ ಕಾಯಿಲೆಗಳೇನಿಲ್ಲ ಇದ್ರೆ ಅದರಿಂದನೇ ಮತ್ತೆ ಪುನಃ ಒಂದು ಕೂಳೆ ಬೆಳೆಯನ್ನ ಕೂಡ ತಗೊಳ್ಬಹುದು. ಆ ಕಾರಣಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಒಂದು 2 ವರ್ಷದ ಮಟ್ಟಿಗೆ ಒಂದು ಜಾಗವನ್ನ ಗುತ್ತಿಗೆ ಆಧಾರದಲ್ಲಿ ಪಡ್ಕೊಳ್ತೀವಿ. ಸರಿನೇ ಸರಿನೇ, ಬಾಳೆ ಬೆಳೆಗೆ ಮಾತ್ರ ಸೀಮಿತವಾಗಿ, ಹತ್ತಿ ಬೆಳೆಗಾದ್ರೆ ನಾವು 1 ವರ್ಷಕ್ಕೆ ಸೀಮಿತಗೊಳಿಸಿದ್ವಿ, ಯಾಕಂದ್ರೆ ಅದು ಒಂದೇ ಬೆಳೆ. ಶುಂಠಿ ಬೆಳೆ ಕಟಾವಿಗೆ ಬರುವಂತ ಸಂದರ್ಭದಲ್ಲಿ ಸಿಕ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಪುನಃ ಸ್ವಲ್ಪ ಎಕ್ಸ್ಟೆಂಡ್ ಮಾಡುವಂತ ಒಂದು ಕಾರ್ಯಕ್ರಮ ಅದಾದ ನಂತರ ಮಾಡ್ಕೊಳ್ಳುವಂತ ಅಷ್ಟೇ. ನೀವು ಚಿಕ್ಕವರಿದ್ದಾಗ ಈ ತರ ಅಂದ್ಕೊಂಡಿದ್ರೆ ನಾನು ಕೃಷಿಕನಾಗಬೇಕು, ಕೃಷಿಯಲ್ಲಿ ಸಾಧನೆ ಮಾಡ್ಬೇಕಂತ? ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳುವಂತ ಆ ಒಂದು ಚಿಂತನೆಯಲ್ಲಿ ಇರ್ಲಿಲ್ಲ. ಕಾರಣಾಂತರಗಳಿಂದ ನಾನೇನು ನನ್ನ ITI ನೆಲ್ಲ ಮುಗಿಸಿ ಬೆಂಗಳೂರಿನಲ್ಲಿ ಕೆಲಸದಲ್ಲಿ ಇದ್ದಾಗ, ಮನೆ ಕಡೆ ತೀರಾ ಬಡತನ ಇದ್ದಾಗ, ನನಗೆ ಅಲ್ಲಿ ಇರ್ಲಿಕ್ಕೂ ಅಲ್ಲ ಇಲ್ಲಿ ಇರ್ಲಿಕ್ಕೂ ಅಲ್ಲ ಆ ತರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಉಳಿದಂತೆ ಬೇರೆ ಏನು ಮಾಡುವ ಅಂತ ಹೇಳುವಂತ ಸಂದರ್ಭದಲ್ಲಿ ನಾನು ಮೊದಲು ಆಯ್ಕೆ ಮಾಡ್ಕೊಂಡಿದ್ದು ಏನಾದ್ರೂ ಆಗ್ಲಿ. ಅವಾಗ ಆ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಾದ್ಯಂತ ಶುಂಠಿ ಯಾವಾಗ ತಾನೇ ಒಂದು ಅಂಬೆಗಾಲ ಇಡ್ತಂತ ಒಂದು ಪರಿಸ್ಥಿತಿ. ಈಗ ಎಲ್ಲ 60 ಕೆಜಿಯ ತೆಗಿಬಿಟ್ಟು ಹೇಳ್ತಾರೆ ಶುಂಠಿ ಚೀಲ. ಅವಾಗೆಲ್ಲ ಒಂದು ಕ್ವಿಂಟಲ್ ಲೆಕ್ಕ ಹೇಳ್ತಾ ಇದ್ರು, 100 ಕೆಜಿ ಶುಂಠಿ ಒಂದ್ ಎಕರೆಗೆ ಒಂದು ಇಂತಿಷ್ಟು ಶುಂಠಿ ಅಂತ ಹೇಳುವಂತ ಶುಂಠಿ ನಾಟಿಗೆ ಅಂತ. ಸರಿನೇ, ಆ ಸಂದರ್ಭದಲ್ಲಿ ನಾನಾಗೆ 1 ಎಕರೆ ಶುಂಠಿ ಮಾಡುವ ಅಂತ ಹೇಳುವಂತ ಒಂದು ದೃಢ ನಿರ್ಧಾರ ತಗೊಂಡು ಮಾಡಿದ್ ಮೊದಲ ಪ್ರಯತ್ನನೇ ಸಫಲ ಆಯ್ತು, ಸಕ್ಸಸ್ ಆಯ್ತು. ಆಮೇಲೆ ನಾನು ತಿರುಗಿ ನೋಡ್ಲೇ ಇಲ್ಲ. ಅದಾದ ನಂತರ 5 ಎಕರೆ, ಅದಾದ ನಂತರ 10 ಎಕರೆ, ಹಾಗೆ ಬಹಳ ತೃಪ್ತಿಯಿಂದ ಬಹಳಷ್ಟು ಜನರಿಗೆ ಕೆಲಸನೂ ಆಯ್ತದೆ. ನಾನು ಕೂಡ ನಮ್ಮ ಕೃಷಿ ಜಾಗದಲ್ಲಿ ತಿರುಗಾಡುವಂತದ್ದು ಮತ್ತೆ ಕೃಷಿ ಪ್ರದೇಶದಲ್ಲಿ ಹೋಗುವಂತದ್ದು ಎಲ್ಲ ಬಹಳ ಮನಸ್ಸಿಗೆ ಮತ್ತೆ ದೈಹಿಕವಾಗಿ ಉತ್ತಮ ಆಗಿರ್ಬೋದು. ಹಾಗೆ ಒಂದು ಕೃಷಿಕನಾಗಬೇಕು ಅಂತಿರುವಂತ ಒಂದು ಚಿಂತಾಗತಿ ಏನು ಇರಲಿಲ್ಲ. ಒಂದು ರೀತಿಯಲ್ಲಿ ಅನಿವಾರ್ಯ ಅನ್ನೋ ಒಂದು ಸಂದರ್ಭ ಬಂತು, ಅದನ್ನ ಪ್ರೀತಿಯಿಂದ ಸ್ವೀಕರಿಸಿದ್ರಿ, ಪ್ರಯೋಗ ಕೇಳಿದ್ರಿ, ಯಶಸ್ವಿ ಕಂಡ್ರಿ, ಆಮೇಲೆ ಅದರಲ್ಲಿ ಇನ್ನೂ ಚೆನ್ನಾಗಿ ತೊಡಸ್ಕೊಂತ ಬಂದಿದ್ರಿ, ಬೆಳವಣಿಗೆನೂ ಆಗಿದ್ರಿ. ನೋಡಿ, ತಂದೆ ಇದ್ದಾಗ ಆಮೇಲೆ ತಂದೆ ತೀರ್ಕೊಂಡಾಗ ಆ ಒಂದು ಪರಿಸ್ಥಿತಿ, ಅಮ್ಮ ಅನುಭವಿಸಿದ ಕಷ್ಟಗಳು, ಅವನ್ನೆಲ್ಲ ನೆನಪು ಮಾಡ್ಕೊಂಡ್ರೆ ಈಗ ಎಷ್ಟೋ ಚೆನ್ನಾಗಿ ನಿಮ್ಮ ಜೀವನ ರೂಪುಗೊಂಡಿದೆ ಅಲ್ವಾ? ಚೆನ್ನಾಗಿ ರೂಪುಗೊಳ್ಬೇಕಾದ್ರೆ ಪರಿಶ್ರಮ ಅದರ ಹಿಂದೆ ಸಾಕಷ್ಟು ಇದೆ. ಪರಿಶ್ರಮ ಅಂತೂ ಬಹಳ ಮುಖ್ಯ. ಹೌದು ಹೌದು, ಈಗ ಯಾರು ಪರಿಶ್ರಮ ಪಟ್ಟುಬಿಟ್ಟು ಈ ತರ ಮುಂದೆ ಬಂದು ಅದರಲ್ಲಿ ಯಶಸ್ಸನ್ನ ಗಳಿಸಿದ್ದಾರೆ, ಆ ಒಂದು ಚಿಂತನೆಯಲ್ಲಿ ಬಹಳಷ್ಟು ಜನ ಕೃಷಿ ಕಾರ್ಯಕ್ಕೆ ಧುಮುಕುವಂತ ಒಂದು ವ್ಯವಸ್ಥೆಗಳಿದೆ. ಆದ್ರೆ ಎಷ್ಟೊಂದು ಪರಿಶ್ರಮ ಇದೆ ಅದಕ್ಕೆ ಅಂತ ಹೇಳಿಬಿಟ್ಟು ಆ ಚಿಂತಾಗತಿಯಲ್ಲಿ ಹೋಗೋದಿಲ್ಲ ಅವರು. ಒಂದೆರಡು ಬಾರಿ ಕೃಷಿ ಕಾರ್ಯದಲ್ಲಿ ಆಮೇಲೆ ಕೈ ಸುಟ್ಟುಕೊಂಡು ಇದು ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಕೃಷಿ ಕಾರ್ಯದಲ್ಲಿ ನಾವು ತೊಡಸ್ಕೊಳ್ಳುವಂತದಲ್ಲ, ನಮ್ಮ ಇಂಟೆನ್ಷನ್ ಏನಿದೆ ಅದರಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಂಡಾಗ ಮಾತ್ರ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ. ಮತ್ತೆ ಏರುಪೇರುಗಳು ಇದ್ದಿದ್ದೆ, ಏರುಪೇರುಗಳೆಲ್ಲ ಇದ್ದಿದೆ. ಮಾರ್ಕೆಟ್ ನಲ್ಲಿ ಏರುಪೇರು ಆಗ್ತದೆ, ಪ್ರಕೃತಿಯಲ್ಲಿ ಏರುಪೇರು ಆಗ್ತದೆ, ಬೆಲೆಯಲ್ಲಿ ಏರುಪೇರು ಆಗ್ತದೆ, ಎಲ್ಲವನ್ನ ಸಹಿಸಲಿಕ್ಕೂ ನಮಗೆ ಶಕ್ತಿಯನ್ನ ಕೊಡಬೇಕು. ಹೌದು, ಅವರು 1 ಎಕರೆ ಶುಂಠಿ ಮಾಡಿದ್ರೆ 1 ಎಕರೆ ಶುಂಠಿ ಮಾಡಿಬಿಟ್ಟು ಇಷ್ಟು ಲಾಭ ಮಾಡಿದ್ದಾರೆ, 1 ಎಕರೆ ಬಾಳೆ ಬೆಳೆದ್ಬಿಟ್ಟು ಇಷ್ಟು ಲಾಭ ಆಯ್ತು ಹೇಳಿದಾಗ, ಅದೇ ರೀತಿಯಲ್ಲಿ ಬೇರೊಬ್ಬರು 1 ಎಕರೆ ಬೆಳೆದ್ಬಿಟ್ಟು ಅಷ್ಟೇ ಲಾಭ ಗಳಿಸಬೇಕು ಅಂತಿಲ್ಲ, ಗಳಿಸಲಿಕ್ಕೆ ಸಾಧ್ಯನೂ ಇಲ್ಲ, ಇಲ್ಲ ಹೆಚ್ಚಿನದಾಗಿ ಗಳಿಸಲೂಬಹುದು, ಎರಡು ಕೂಡ ಸಂಭವಿಸುತ್ತದೆ. ನಿಜ ನಿಜ, ಒಟ್ಟಾರೆ ಶ್ರದ್ಧೆ ಬಹಳ ಮುಖ್ಯವಾದದ್ದು. ಎಷ್ಟು ಚೆನ್ನಾಗಿ ನಾವು ತೊಡಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಾವು ಬೆಳವಣಿಗೆ ಆಗ್ತೀವಿ, ಹಾಗೆ ಬೇಸಾಯದಲ್ಲಿ ಏನೆಲ್ಲ ಸಿಹಿ ಕಹಿ ಅನುಭವಗಳು ಎದುರಾಗ್ತಾ ಇರ್ತವೆ. ಒಂದು ರುಚಿ ನೋಡಿದಿರಿ, ಅದನ್ನ ಬಿಡ್ಲಿಲ್ಲ, ನೀವು ಇಲ್ಲಿವರೆಗೂ ಸಾಗಿ ಬಂದಿದ್ರಿ, ಮತ್ತೆ ಆಸ್ತಿನೂ ಮಾಡಿಕೊಂಡ್ರಿ, ಎಷ್ಟು ಚೆನ್ನಾಗಿ ಕೃಷಿಯಲ್ಲಿ ನೀವು ಭಾಗಿಯಾಗಿದ್ದರಿಂದ ಬೆಳವಣಿಗೆ ಆಗಿದ್ದೀರ ಅನ್ನೋದಕ್ಕೆ ನಿಮ್ಮ ಜೀವನದ ಹಾದಿಯನ್ನ ಪರಿಚಯ ಮಾಡಿಕೊಡ್ತಾ ಇದ್ರಿ. ಎಲ್ಲದೂ ನೀವೇ ಮಾಡ್ಬೇಕಂತೇನಿಲ್ಲ, ಕಾರ್ಮಿಕರನ್ನು ಉಪಯೋಗಿಸಿಕೊಂಡು ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ಏನೆಲ್ಲ ದಾರಿಗಳಿದಾವೆ, ದಾರಿಗಳನ್ನ ಸರಿಯಾಗಿ ಹುಡುಕ್ಬೇಕು, ಕೊರಗಬಾರದು ಅಲ್ವಾ? ಕೊರಗ್ತಾ ಕೂತ್ಕೊಂಡ್ರೆ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರೆ ನಾವು ಮೇಲೆ ಬರೋದಿಲ್ಲ. ನಿಜ, ಬಹಳ ಚೆನ್ನಾಗಿ ನಿಮ್ಮ ಬೆಳವಣಿಗೆಯನ್ನ ವಿವರಿಸಿದ್ರಿ. ಶುಂಠಿ ಬೆಳೆದು ಶ್ರೀಮಂತರಾದ್ರಿ ಒಂದು ರೀತಿಯಲ್ಲಿ. ಬಾಳೆಯನ್ನು ಬಹಳ ಅರ್ಥಪೂರ್ಣವಾಗಿ ಬೆಳೀತಾ ಇದ್ರಿ, ಕಾಫಿ ತೋಟವನ್ನು ಮಾಡಿದಿರಿ. ಹೀಗೆ ಒಬ್ಬ ವ್ಯಕ್ತಿ ಏನೂ ಇಲ್ದಲನೆ ಏನೆಲ್ಲ ಮಾಡಿದಾರೆ ಅನ್ನೋದಕ್ಕೆ ಪ್ರೇಮಾನಂದ್ ಅವರು ಒಳ್ಳೆ ಉದಾಹರಣೆ ಆಗ್ತಾರಂತ ನಾವು ಬಹಳ ಅಭಿಮಾನದಿಂದ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ. ಹೌದು, ಕೃಷಿಯನ್ನ ನಾವು ಎಷ್ಟು ಪ್ರೀತಿಸ್ತೀವಿ, ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ತೊಡಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗ್ತೀವಿ ಅನ್ನೋದಕ್ಕೆ ನೀವು ಮಾಡಿದ ಕೆಲಸಗಳು, ನೀವು ಸಾಗಿ ಬಂದ ಒಂದು ದಾರಿ ಅನೇಕರಿಗೆ ವಿಷಯಗಳನ್ನ ಪರಿಪಕ್ವವಾಗಿ ತಿಳಿಸ್ತಾ ಇದೆ. ಅಮ್ಮ ಬಹಳ ಸಂತೋಷವಾಗಿದ್ದಾರೆ ಈಗ ಅಲ್ವಾ, ನಿಮ್ಮ ಬೆಳವಣಿಗೆಯನ್ನ ನೋಡಿ. ಒಂದ್ 20-30-40 ವರ್ಷಗಳ ಹಿಂದಿನ ಒಂದು ಸಂಗತಿಯನ್ನ ನೋಡಿಕೊಂಡ್ರೆ ಎಷ್ಟು ಕಷ್ಟಗಳಿದ್ವಲ್ಲಪ್ಪ, ಈಗ ಅವೆಲ್ಲ ಮಾಯ ಅದು ಅಂತ ಅನ್ಕೊಂಡು ಮಾತಾಡೋದಿದೆ ಅಲ್ವಾ? ತಮಗೆ ವಯಸ್ಸೆಷ್ಟು ಪ್ರೇಮಾನಂದ್ ಅವರೇ? ನನಗೀಗ 54. ಇಲ್ಲಿವರೆಗೂ ಶ್ರಮ ಪಟ್ಟಿದ್ರೆ ಇನ್ನೂ 16 ವರ್ಷ ಮಾಡಬಹುದು, ಆದ್ರೂ ಇಲ್ಲಿವರೆಗೂ ಮಾಡಿದ ಶ್ರಮದಿಂದ ಸುಖ ನಿಮ್ ಜೊತೆಗೆ ಇದೆ. ಹೌದು, ಬಹಳ ಚೆನ್ನಾಗಿ ನಿಮ್ಮ ಕೃಷಿಯ ಬೆಳವಣಿಗೆ ಕುರಿತಂತೆ ವಿಚಾರಗಳನ್ನ ಹಂಚಿಕೊಂಡ್ರಿ. ತಮಗೆ ಶುಭವಾಗಲಿ, ಶ್ರೇಯಸ್ಸು ನಿಮ್ಮ ಶ್ರಮದಿಂದ ಸಿಕ್ಕಿದೆ ಅಂತ ಅನ್ಕೊಂಡು ನಾವು ಭಾವಿಸ್ತಿದೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಕೃಷಿಯೇ ಗೊತ್ತಿಲ್ಲದ, ಕೃಷಿಯನ್ನ ಇಷ್ಟಪಟ್ಟು ಮಾಡಿದ, ಕೃಷಿಯಲ್ಲಿ ಬೆಳವಣಿಗೆಯಾದ ಕೆವಿ ಪ್ರೇಮಾನಂದ ಅವರ ಕೃಷಿ ಅನುಭವಗಳನ್ನ ಆಲಿಸಿಕೊಂಡ್ರೆ. ನಂಜರಾಯಪಟ್ಟಣ ಕುಶಾಲನಗರಕ್ಕೆ ಹತ್ರ ಇದೆ, ಅಲ್ಲಿ ಇವರ ವಾಸ. ಶುಂಠಿ ಬೆಳೆದು ಬಾಳೆಯನ್ನ ಸಾಗುವಳಿ ಮಾಡಿ ಪ್ರೇಮಾನಂದ ಅವರು ಬೆಳವಣಿಗೆಯಾಗಿದ್ದಾರೆ. ಈಗ ಒಳ್ಳೆಯ ರೈತ, ಮಾತಾಡಿ ಚರ್ಚೆ ಮಾಡಬಹುದು. ಅವರ ಸಂಖ್ಯೆ 944-92-55-1-3-4 944-92-55-1-3-4 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಬಾಳೆ ಕುರಿತಂತೆ ಈ ಹಾಡು ನಿಮಗಾಗಿ, ಬಿ ಎ ಗಣೇಶ್ ಅವರು ಈ ಹಾಡನ್ನ ಪ್ರಸ್ತುತಪಡಿಸುತ್ತಾರೆ. ರಚನೆ ಡಾಕ್ಟರ್ ವಿಜಯ ಅಂಗಡಿ. ಓಹೋ ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ಬದುಕಿಗೆ ಸಿಗುವುದು ಬೆಲೆ, ಗ್ರಾಹಕರಿಗೆ ಸ್ಫೂರ್ತಿಯ ಸೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ರೈತರಿಗೆ ನಿನ್ನಿಂದ ನೆಲೆ. ಇಲ್ಲವಾಗುತ್ತೆ ಗೋಳು, ಬಾಳೆಯಿಂದ ಬಾಳು ಇಲ್ಲವಾಗುತ್ತೆ ಗೋಳು. ಬೇಡ ಹೆಚ್ಚು ಆಳು ಕಾಳು, ಬೇಡ ಹೆಚ್ಚು ಆಳು ಕಾಳು. ಬಿಡುತ್ತೆ ಹೆಚ್ಚೆಚ್ಚು ಗೊಂಚಲು, ಬಿಡುತ್ತೆ ಹೆಚ್ಚೆಚ್ಚು ಗೊಂಚಲು. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ರೈತರಿಗೆ ನಿನ್ನಿಂದ ನೆಲೆ.

ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕ್ಸಿದ್ರ? ನಾನು ಮನೇಲಿ ಇರ್ತೀನಿ ಪುಟ್ಟಿ, ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಏನು ಆಗಿಲ್ಲ, ಅದಕ್ಕೆ ಸೆಕೆಂಡ್ ಡೋಸ್ ಹಾಕ್ಸಿಲ್ಲ. ಅಯ್ಯೋ ಆಂಟಿ, ಹಾಗ್ ಮಾಡಬಾರ್ದು. ನೀವು ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ನೀವು ನಾವು ಇಬ್ರು ಸುರಕ್ಷಿತ. ನಡೀರಿ, ನಾನೇ ನಿಮ್ಮನ್ ಕರ್ಕೊಂಡು ಹೋಗಿ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕಿಸ್ತೀನಿ. ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಸಂಪೂರ್ಣ ರಕ್ಷಣೆ. ತಪ್ಪದೇ ಎರಡನೇ ಸುತ್ತಿನ ಲಸಿಕೆ ಹಾಕಿಸಿಕೊಳ್ಳಿ. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸರ್, ABARK ಕಾರ್ಡ್ ಮಾಡಿಸಕ್ಕೆ ಎಷ್ಟ್ ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ABARK ಕಾರ್ಡ್ ಏನಾದ್ರು ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಹರಿಹರ ಗ್ರಾಮತ್ರ ಪೆಮಣಮಡ ಪೌತಿ ಮಾಚಯ್ಯ ಅಂಗಡ ಪೊಣ್ಣು ಮನು ಅಂಗಡ ಅವ್ವ ದೇವಮ್ಮ ಜಾನಕಿ ಅಂಗ ಇಂದು ಮರಣಪಟ್ಟಿತ್ತು. 94 ಬಯತ್ರ ಪೆಮಣಮಡ ದೇವಮ್ಮ ಜಾನಕಿ ಅಂಗಡ ತಾಮನೆ ದೇಯಂಡ ಆಕಿರಿ ಕರ್ಯ ನಾಳೆ 12 ಗಂಟೆಗೆ ಹರಿಹರ ಗ್ರಾಮತ್ರ ಸ್ವಂತ ಮನೇಲು. ಕಿಗ್ಗಾಲು ಗ್ರಾಮತ್ರ ಪಡಿಞಾರಂಡ ಪೌತಿ ಮಾಚಯ್ಯ ಅಂಗಡ ಪೊಣ್ಣು ಪೊನ್ನವ ಜೂಬಿ ಅಂಗ ಇಂದು ಮರಣಪಟ್ಟಿತ್ತು. 73 ಬಯತ್ರ ಪಡಿಞಾರಂಡ ಪೊನ್ನವ ಜೂಬಿ ಅಂಗಡ ತಾಮನೆ ತಾರೇರ ಕಡಿಯತ್ತೂರು ಆಕಿರಿ ಕಾರ್ಯ ಅಂಗಡ ಸ್ವಂತ ಮನೆಯ ನಡ್ಪಾಂಡ್ ಒಕ್ಕ ಕರಾರ್ಚಿಟ್ಟಿತ್ತು. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9990024. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಪಿನ ಕುಟುಂಬ ಕಲ್ಯಾಣ ಇಲಾಖೆ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆದನೆಲು ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನತ್ರ ನಟ್ಟಲು ಜಿಲ್ಲಾ ಪಂಚಾಯತ್ CEO ಬನ್ವರ್ ಸಿಂಗ್ ಮೀನಾ ಇಂದ ಕೊರವು ಕಾರಿಕೆಲು ಬಣ್ಣೆ ತಪಾಸಣೆ ಪಿನ ಅರಿವು ಕಾರ್ಯಕ್ರಮ ನಗರತ್ರ ಜಿಲ್ಲಾ ಆಸ್ಪತ್ರೆಯಲ್ಲಿ ನಿನಾಂದ ನಡೆದದ್ದು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ BC ಸತೀಶ್, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಡೀನ್ ಕಳ್ಳಿಚಂಡ ಡಾ ಕಾರ್ಯಪ್ಪ ಕುಡ್ನನಕ್ಕೆ ಮುಖ್ಯಪಟ್ಟವು ಕೂಡಿಯಾಡಿ ತಿಂಚತ್ತು. ಕೊಡಗು ಜಿಲ್ಲೆಯಲ್ಲಿ ಪೌತಿ ಖಾತೆ ಬದಲಾವಣೆ ಪಿನ RTCಲು ಪಟ್ಟೆದಾರಂಗಡ ಪೆದ ಪಿನ ಕುಟುಂಬ ಕಾರಡ ಪೆದಕ್ಕೆ ಸಂಬಂಧಪಟ್ಟನಕ್ಕೆ ನಿನಾಂದ ಜಿಲ್ಲಾಧಿಕಾರಿ ಡಾ BC ಸತೀಶ್ ಎಂಗಡ ಕೊರವು ಕಾರಿಕೆಯಲ್ಲಿ ಬೋರೆ ಬೋರೆ ಸಂಘ ಸಂಸ್ಥೆ ಕಾರಡ ಮುಕ್ಕರಿಯಡ ಕೂಡ ಸಭೆ ನಡೆದಚಿ. ಕೊಡಗು ಜಿಲ್ಲೆಯಲ್ಲಿ ಇಂಗ್ ಮುಪ್ಪಡೆ ಜಮಾಬತ್ತಿ ಜಾರಿ ಲಿಂಜಿತ್ ದಂಡಾಯರ ಎಸವಿಂಜ ಇಪ್ಪರಕ್ಕೆ ಪಟ್ಟೆದಾರ ಪಿನ ಪೌತಿ ಆನೆಯಂಗಡ ವಿಷಯದ ಸಮಸ್ಯೆ ಆಯಿಂಜಿತ್ ಕೊಡಗಲು ಸುಮಾರು 60% ಇಂಜ 70% ಕತನೆ ಭೂಮಿ ಪಟ್ಟೆದಾರಂಗಡ ಪೆದತ್ತು ಉಂಡು ಅನನೆ ನಮೂನೆ 6 ಹಿಡುವಳಿದಾರಂಗಡ ಪೆದ ಇಪ್ಪ ಆಚೆಂಗಿ ಪಟ್ಟೆದಾರಂಗ ಮರಣ ಪಟ್ಟಿ ತುಂಡೆಂಗಿ ಅನತ ಇಂಗಡ ಪೆದತನ ಅಡಪಂಜಿ ಹಿಡುವಳಿದಾರಂಗಡ ಪೆದತನ ಕೂಟ ಉಂಡು ಅನನೆ ಗ್ರಾಮ ಲೆಕ್ಕಿಗಂಗ ಕಂದಾಯ ನಿರೀಕ್ಷಕಂಗ ಸಂಶೋಧನೆ ಮಾಡಿತು ಭೂಮಿ ಕಂದಾಯ ನಿರ್ಕು ಮಾಡುಂಡು ಸಭೆಯಲ್ಲಿ ಅಭಿಪ್ರಾಯ ಪರಂದತ್ತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿನ ಸಾಹಿತ್ಯ ಅಕಾಡೆಮಿರ 2021 ಸಾಲಲು ಗೌರವ ಪ್ರಶಸ್ತಿ ಪಿನ ಪುಸ್ತಕ ಇನಾಮರ ಯೋಜನೆಗೆ ಅರ್ಜಿ ಹಾಕಿತು. ಅರೆಭಾಷೆ ಸಾಹಿತ್ಯ ಕಲೆ ಸಂಸ್ಕೃತಿ ಪಿನ ಅಧ್ಯಯನ ಇನ್ನತ ಕ್ಷೇತ್ರದ ಸೇವೆ ಮಾಡನೆಗಳ ಈ ಪ್ರಶಸ್ತಿಗೆ ಆಯ್ಕೆ ಮಾಡುವ ಅರ್ಜಿ ಇಡುವಕ್ಕೆ ಈ ತಿಂಗ 28 ಆಖೇರಿ ನಾಳು ಅನನೆ ಇಂಡ ಅವರ ವಿವರತನ ಅಕಾಡೆಮಿಯಲ್ಲಿ ಪಡೆದವಲೊಂದು ಅಕಾಡೆಮಿರ ರಿಜಿಸ್ಟ್ರಾರ್ ಅರಿಚಿಟ್ಟಿತು. ಅಲೆಮಾರಿ ಅರೆ ಅಲೆಮಾರಿ ಸಮುದಾಯತರ ವಸತಿ ರಹಿತ ನಿವೇಶನ ಪೊಂದನ ಫಲಾನುಭವಿಯಕ್ಕೆ ಮನೆ ಕಟ್ಟಿಕೊಡಪಕ್ಕೆ ವಸತಿ ನಿರ್ಮಾಣ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಿತು. ಫಲಾನುಭವಿಯ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮತ್ರ ವೆಬ್ಸೈಟಲ್ಲಿ ಈ ತಿಂಗ 28 ಉಳಲು ಅರ್ಜಿ ಇಡಲು ಇಂಡ ಅವರ ವಿವರಕ್ಕೆ ಜಿಲ್ಲಾ ವ್ಯವಸ್ಥಾಪಕಂಗ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಸಮುದಾಯತರ ಅಭಿವೃದ್ಧಿ ಕೋಶ ಮಡಿಕೇರಿ ಕೊಡಗು ಜಿಲ್ಲೆ ಕಚೇರಿನ ಸಂಪರ್ಕ ಮಾಡಲೊಂದು ಜಿಲ್ಲಾ ವ್ಯವಸ್ಥಾಪಕಂಗ ಅರಿಚಿಟ್ಟಿತು. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮತ್ರ ಆದನೆಲು ಮಡಿಕೇರಿ ಉಪವಿಭಾಗದ ಅರಿವು ಸಪ್ತಾಹ ಕಾರ್ಯಕ್ರಮ ನಾಳೆ ಪೊಲಕ 11 ಗಂಟೆಗೆ ನಾಪೋಕ್ಲು ಪಿನ ಮೂರ್ನಾಡು ಶಾಖಾ ವ್ಯಾಪ್ತಿಗೆ ಒಪ್ಪ ವಿದ್ಯುತ್ ಬಳಕೆದಾರಂಗಕ್ಕೆ ಮೂರ್ನಾಡು ಶಾಖೆ ಆವರಣತ್ತು ಪಿನ ಮಜ್ಜನ 12 ಗಂಟೆಗೆ ಭಾಗಮಂಡಲ ಶಾಖೆ ಬಳಕೆದಾರಂಗಕ್ಕೆ ಭಾಗಮಂಡಲ ಶಾಖೆ ಆವರಣತ್ತು ಅರಿವು ಕಾರ್ಯಕ್ರಮ ನಡಪಾಂದು ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರಿಚಿಟ್ಟಿತು. ಎದೆಂಗಿ ವೃತ್ತಿಪರ ತರಬೇತಿ ಕೂಡಿತು ಒಂದನೇ ಕಾಲತ್ತು ಓದಿಯಂಡುಳ್ಳೋ ಮಾಜಿ ಪಟ್ಟಳಕಾರಡ ಮಕ್ಕಕ್ಕ ಪ್ರಧಾನ ಮಂತ್ರಿರ ಸ್ಕಾಲರ್ಶಿಪ್ ಕೊಡ್ಪಕ್ಕ ಕೇಂದ್ರೀಯ ಸೈನಿಕ್ ಬೋರ್ಡ್ ಅರ್ಹಂಗಡ ಅರ್ಜಿ ಹಾಕಿತ್ತು. ಇದಂಗ ಮುಪ್ಪಡೆ ಆಕೇರಿ ತಾರೀಕು ಜನವರಿ 21 ಆಯ್ತಿಂಚಿತ್ತು. ಇಕ್ಕ ಫೆಬ್ರವರಿ 28 ತಾರೀಕನ ಮಿನ್ಯಕ್ಕೆ ತೆರಕಿತ್ತು. ಸೈನ್ಯಾಧಿಕಾರಿಯಡ ಮಕ್ಕಳ ಬುಟ್ಟಿತ್ತು ಬೋರೆ ಎಲ್ಲ ವರ್ಗತ್ರ ಮಾಜಿ ಪಟ್ಟಳಕಾರಡ ಮಕ್ಕ ಆನ್ಲೈನ್ ಮೂಲಕ ಅರ್ಜಿ ಉಡಲು ಅರ್ಜಿ ಒಪ್ಪು.